ಇದುವರೆಗೆ ಸಂಗೊಳ್ಳಿಯ ಸಿದ್ದಪ್ಪ ಮರೆಪ್ಪ ಹಿತ್ತಲಮನಿ ಮತ್ತು ಸಂಗಳಿಗರಿಂದ ಹಲಗೆ ವಾದನ ಕೇಳಿದ್ರಿ. ರೈತ ಬಂಧವರೇ, ನಾಳಿನ ನಮ್ಮ ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶ, ತಜ್ಞವಾಣಿ, ಜಾನುವಾರುಗಳಿಗೆ ಪ್ರಥಮ ಚಿಕಿತ್ಸೆ ಈ ವಿಷಯವಾಗಿ ಡಾ ಶಿವಕುಮಾರ್ ರೆಡ್ಡೇರ್ ಅವರ ಜೊತೆ ಸಂದರ್ಶನ, ಶ್ರೀಮಂತ್ ಡೊಂಗುರ್ಗಾಂವ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಇನ್ನು ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಕಲಬುರಗಿ, ವೇಳೆ 7 ಗಂಟೆ ಆಗುತ್ತಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಏನಪ್ಪ ಇದು ಹೊಸ ವಯಸ್ಸು, ಫಸ್ಟ್ ಟೈಮ್ ಕೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಕಣ್ರಿ, ನಿಮ್ ಲಿಸ್ಟ್ ಅಲ್ಲಿರೋ ಆರ್ಜೆ ಸಖಿಯಲ್ಲಿ ಇನ್ ಮುಂದೆ ನಾನು ಸೇರ್ತೀನಿ. ಹೆಸರು ಆ ಇಂದ ಸ್ಟಾರ್ಟ್ ಆಗಿ ತಿ ಇಂದ ಮುಗಿಸೋಕ್ಕಿಂತ ಮುಂಚೆ ಮಧ್ಯಕ್ಕೆ ದೀನ ಸೇರ್ಸನ್ನ ಮರಿಬೇಡಿ. ವಯಸ್ಸು ಈಗ ತಾನೇ ಡಿಗ್ರಿಗೆ ಸೇರೋ ವಯಸ್ಸು ಅನ್ಕೊಳ್ಳಿ. ಊರು ಬೆಣ್ಣೆನಗರಿ, ದಾವಣಗೆರೆ ಯೂನಿವರ್ಸಿಟಿ ಹುಡುಗಿ ನಾನು. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮವನ್ನ ನಮ್ಮ ಸ್ನೇಹಿತರಾದ ಸೈಯದ್ ಅವರ ದೇವರ ನಾಮದಿಂದ ಪ್ರಾರಂಭ ಮಾಡೋಣ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ, ಪಾಪವ ಮಾಡಿ ಹುಳವಾಗಿ ಹುಟ್ಟಿ, ನರಕದಲ್ಲಿ ಬೀಳುವುದಕ್ಕಿಂತ, ನರಕದಲ್ಲಿ ಬೀಳುವುದಕ್ಕಿಂತ ಪಾಪದ ಫಲವೇ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಯೂಶುವಲಿ ಯೂತ್ ನಮ್ಮ ದೇಶದ ಶಕ್ತಿ, ಫ್ಯೂಚರ್ ಎಲ್ಲ ನಿಂತಿರೋದು ಯೂತ್ ಇಂದ ಅಂತ ಹೇಳ್ತಾರೆ. ನಾನು ಇವತ್ತಿಲ್ಲಿ ಯೂತ್ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ದೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲಾ ಯೂತ್ಸ್ ಅಲ್ಲಿ ಇರಬೇಕಾಗಿರೋ ಒಂದೆರಡು ಅಂಶಗಳನ್ನ ಒಂದ್ 4 ಲೈನ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಇದು ನಮಗ್ ನಾವೇ ಹೇಳ್ಕೊಬೇಕಾಗಿರೋ ಮಾತುಗಳು. ಹೇ ಮನವೇ, ನೀ ಎಂದೂ ಸೋರದಿರು, ಎಲ್ಲರ ಮುಂದೆ ಬಗ್ಗದಿರು, ಮತ್ತೆಂದೂ ಹಿಗ್ಗದಿರು, ಹಿಗ್ಗಿ ನುಗ್ಗಿದರೆ ಎದ್ದು ಒದ್ದಿ ತನ್ನ ಕರ್ಮ ನೀ ಎಂದೂ ಮರೆಯದಿರು. ಈ ಮಾತನ್ನ ನೀವೆಲ್ಲರೂ ನೆನ್ಪಿಟ್ಕೊಂಡು ನಿಮ್ ಜೀವನನ ಸಾಕ್ಷಿ ಅಂತ ಹೇಳ್ತಾ, ನಮ್ ಯುತ್ಸಲ್ಲಿ ಇರೋ ಮೇಜರ್ ಪ್ರಾಬ್ಲಮ್ ಅಂತ ಬಂದ್ರೆ, ಅವರು ಇತ್ತೀಚೆಗೆ ಯಾಕೋ ಅವ್ರ ಮನಸ್ಸಿನ ಮಾತು, ಅವ್ರ ಬುದ್ಧಿ ಮಾತನ್ನ ಬಿಟ್ಟು ಬೇರೆ ಯಾರೋ ಮಾತನ್ನ ಕೇಳಿ ಡಿಸಿಷನ್ಸ್ ತಗೋಣೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ. ಮೇ ಬಿ ಅದೇ ಅನ್ಸುತ್ತೆ ಪ್ರಾಬ್ಲಮ್ ಆಗ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾನೇ ತಗೊಳ್ಳಿ. ಯುತ್ಸ್ ಅಂದ್ರೆ ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಅಂದ್ರೆ ಯುತ್ಸ್ ಅನ್ನೋ ತರ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಸುದ್ದಿ ಬಂತ, ನೋಡ್ಬಿಟ್ರ, ಪಕ್ಕದಲ್ಲಿರೋ ಲೈಕ್ ಒತ್ಬಿಟ್ರ, ಸ್ಟೇಟಸ್ಗೆ ಹಾಕ್ಬಿಟ್ರ, ಅದು ನಿಜ ಸುಳ್ಳ, ಎಷ್ಟ್ ಮಟ್ಟಿಗೆ ನಿಜ, ಎಷ್ಟ್ ದಿನ ಮುಂಚೆ ಬಂದಿರೋ ಸುದ್ದಿ, ಇವತ್ತಿಗೆ ಅದು ಮ್ಯಾಚ್ ಆಗುತ್ತಾ, ಯೋಚನೆ ಮಾಡಲ್ಲ. ಎಷ್ಟೊಂದ್ ಜನ ಯುತ್ಸು ತಮ್ಮ ತಮ್ಮ ವಿಚಾರನ ಬಿಟ್ಟು ಯಾರೋ ಫ್ರೆಂಡ್ ಹೇಳ್ರು ಅಂತನೋ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಪೋಸ್ಟ್ ಬಂತು ಅಂತನೋ ಅದ್ರ ಹಿಂದೆ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಒಪ್ಕೊಂತೀನಿ ಅಲ್ಲಿರೋದೆಲ್ಲ ಸುಳ್ಳು ಇರಲ್ಲ, ನಿಜ ಇರಲ್ಲ, ಬಟ್ ನಾವೇನಾರು ಒಂದು ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಹೌದಾ ಅದು ನಿಜನ, ಮಾತಾಡ್ತಿರೋರು ಎಷ್ಟೇ ದೊಡ್ಡವರಾಗಿರ್ಲಿ ಅಥವಾ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ, ಅದು ನಿಮ್ ಲೈಫಿಗೆ ರಿಲೇಟ್ ಆಗುತ್ತಾ? ನಿಮ್ಮ ಕೆಪಾಸಿಟಿಗೆ ಸೂಟ್ ಆಗುತ್ತಾ ಅಂತ ಯೋಚನೆ ಮಾಡಿ ಮುಂದುವರಿಬೇಕು. ಯುತ್ಸಿಗೆ ಬೇಕಾಗಿರೋದು ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್, ಮತ್ತೆ ಅವರ ನಿರ್ಧಾರದ ಮೇಲೆ ಅವರಿಗಿರ್ಬೇಕಾಗಿರೋ ನಂಬಿಕೆ. ಅದು ಈಗ ಕಮ್ಮಿ ಆಗ್ತಿದೆ. ಒಂದು ಚಿಕ್ಕ ಎಕ್ಸಾಂಪಲ್ ತಗೊಂತೀನಿ. ನಮ್ ರಿಲೇಟಿವ್ಸ್ ಎಲ್ಲ ನಾವು ಮಾತಾಡ್ಬೇಕಾರೆ ನನ್ನ ಕಸಿನ್ ಒಬ್ಳು ಅವ್ರ ಅಮ್ಮಂಗೆ ಮಮ್ಮಿ ಅಂತ ಕರೆದ್ಬಿಟ್ಲು. ನಾನು ನನ್ನ ಕಸಿನ್ಗೆ ಬೈದ್ಬಿಟ್ಟೆ, ಯಾಕೆ ಮಮ್ಮಿ ಅಂತೀಯಾ? ಮಮ್ಮಿ ಅಂದ್ರೆ ಈಜಿಪ್ಟ್ ಅಲ್ಲಿರೋ ಡೆಡ್ ಬಾಡೀಸು ಅಂತ. ಅವಾಗ ನಮ್ಮ ಅಮ್ಮ ಒಂದ್ ಮಾತು ಹೇಳಿದ್ರು, ಯಾರೇ ಹೇಳ್ರು ಅಂತ ನೀನು ಅದನ್ನೇ ನಂಬ್ಕೊಳ್ಳೋದಿಲ್ಲ, ಒಂದೊಂದ್ ವರ್ಡ್ಗೆ ಒಂದೊಂದ್ ಭಾಷೆಲಿ ಒಂದೊಂದ್ ತರ ಅರ್ಥ ಇರುತ್ತೆ ಅಂತ ಬೈದ್ರು. ಮಮ್ಮಿ ಅಂದ್ರೆ ಒಂದ್ ಭಾಷೆಲಿ ಅಮ್ಮ ಅಂತ ಇದ್ರೆ ಇನ್ನೊಂದ್ ಭಾಷೆಲಿ ಡೆಡ್ ಬಾಡಿ ಅಂತ ಇರುತ್ತೆ ಅಂತ. ಹೌದಾ ಅಂತ ನಾನು ಗೂಗಲ್ ಚೆಕ್ ಮಾಡಿದಾಗ ಏನ್ ಗೊತ್ತಾ, ನಮ್ಮ ಅಮ್ಮ ಹೇಳಿದ್ ನಿಜ. ಈಜಿಪ್ಟ್ ಅಲ್ಲಿ ಮಮ್ಮಿ ಅಂತ ಕರೀತಾರಲ್ಲ ಅದು ಡೆಡ್ ಬಾಡಿಸೇ, ಆದ್ರೆ ಅದು MUMMY. ಆದ್ರೆ ಅಮೆರಿಕದಲ್ಲಿ ಮಮ್ಮಿ ಅಂತ ಕರೀತಾರಲ್ಲ ಅದು MOMMY. ಅವತ್ತಿಂದ ನಾನು ಸ್ವಲ್ಪ ಸ್ವಲ್ಪ ನಮ್ಮ ಅಮ್ಮನ ತರನೇ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋದನ್ನ ಕಲಿತಿದ್ದೀನಿ. ಇದೇ ತರ ಎಲ್ಲರೂ ಯೋಚನೆ ಮಾಡ್ಬೇಕು ಅನ್ನೋದು ನನ್ನ ಆಸೆ. ನಮ್ಮ ಸ್ನೇಹಿತರಾದ ರಮ್ಯ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಅವರಿಗೆ ಯುತ್ ಬಗ್ಗೆ ಏನನ್ಸುತ್ತೆ, ಯುತ್ತಲ್ಲಿರೋ ಮೇಜರ್ ಪ್ರಾಬ್ಲಮ್ ಏನು ಅಂತ ಅವರ ಒಪಿನಿಯನ್ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ರಮ್ಯ ಅಂತ. ಯೂತ್ಸ್ ಅಂದ್ರೆ ಇವಾಗ ಎಲ್ರು ಒಂದೇ ತರ ಇರಲ್ಲ, ಎಲ್ರಲ್ಲೂ ಬೇರೆ ಬೇರೆ ತರ ಆಟಿಟ್ಯೂಡ್ ಇರುತ್ತೆ. ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದು ಯೂಸ್ ಮಾಡ್ಕೊಳ್ದೆ ಇರೋದು ಅವ್ರ ಅಭಿಪ್ರಾಯ ಆಗಿರುತ್ತೆ. ಯೂತ್ಸ್ ಅಂದ್ರೆ ಇವಾಗ ಒಂದು ಪವರ್ಫುಲ್ ಇರುತ್ತೆ, ಯೂತ್ಸ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರು ಆಗ್ಬೋದು, ಬಟ್ ಅವ್ರು ಹೇಗ್ ಇದನ್ನ ತಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂತ್ಸ್ ಅಲ್ಲಿರೋ ಪ್ರಾಬ್ಲಮ್ಸ್ ಏನು ಅಂದ್ರೆ, ಅವರು ಇವಾಗ ಯಾರೋ ಒಬ್ರು ಏನೋ ಮಾಡಿದ್ರು ಅಂತ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋದು. ಒಳ್ಳೇದು ಕೆಟ್ಟದ್ದು ಎರಡು ಇರುತ್ತೆ, ಬಟ್ ಒಳ್ಳೇದ್ರ ಮೇಲೆ ಜಾಸ್ತಿ ಅವರು ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಕೆಟ್ಟದ್ರ ಮೇಲೆನೆ ಮಾಡ್ತಾರೆ. ಹಂಗಂತ ಎಲ್ರೂ ಕೆಟ್ಟವರಾಗಿರಲ್ಲ, ಎಲ್ರೂ ಒಳ್ಳೆಯವರಾಗಿರಲ್ಲ. ಯೂತ್ಸ್ ಎಲ್ರೂ ಹೇಗಿರ್ಬೇಕು ಅಂದ್ರೆ, ಒಂದ್ ದಾರಿಲಿ ಯಾರಾದ್ರೂ ನಡೆದ್ರೆ ಅದನ್ನ ಒಳ್ಳೇದ ಹಾಗೆ ಪಾಲಿಸಬೇಕು, ಈ ತರ ಇರ್ಬೇಕು ಅಂತ ನನ್ನ ಅನಿಸಿಕೆ. ಒಬ್ರೊಬ್ರು ಯೋಚನೆ ಒಂದೊಂದ್ ತರ ಇರುತ್ತೆ. ಇಷ್ಟು ತನಕ ನಾವು ಮಾತಾಡಿದ್ವಿ ಯೂತ್ ಬಗ್ಗೆ. ಇದು ನನ್ನ ಶಾಯರಿ, ಇಷ್ಟ ಆದ್ರೆ ಹಂಗೆ ಮನ್ಸಲ್ಲೇ ಲೈಕ್ ಮಾಡಿ. ಕೈ ಹಿಡಿದು ಹೆಜ್ಜೆ ಬೆಸೆಯೋ ಆಸೆ ಮತ್ತದೇ ಗುಡಿಯ ಸುತ್ತ, ಸಪ್ತಪದಿಗೂ ಮೀರಿದ ಬಂದ ಬೆಸೆಯೋ ಆಸೆ ಕೊನೆಯುಸಿರು ಇರುವ ತನಕ. ಇದು ನಾನು ನಿಮ್ಮ ಅದಿತಿ ಸೈನಿಂಗ್ ಆಫ್. ಇಂದಿನ ಹಿಂದೂ ದೇಶದ ನವ ಯುವಕರೇ, ನವ ಯುವತಿಯರೇ, ಯಾವುದು ತಪ್ಪು ಯಾವುದು ಬಿಳುಪು, ಯಾವುದು ಸತ್ಯ ಯಾವುದು ಮಿಥ್ಯ, ಅರಿಯದೆ ನಡೆದು ಎಡವದಿರಿ ಎಡವದಿರಿ ಎಡವದಿರಿ. ಇಂದಿನ ಹಿಂದೂ ದೇಶದ ನವ ಯುವಕರೇ, ನವ ಯುವತಿಯರೇ, ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ. ಆದಿಗುರು ಶ್ರೀ ಶಂಕರ, ಭಾರತ ಮಾತೆಯ ಕುಮಾರ, ಸಾರಿದ ಹಿಂದೂ ಧರ್ಮದ ಸಾರ, ಆತನ ಬೋಧನೆ ಅಮರ. ಆತನ ನಾಡು ಧರ್ಮದ ಬೀಡು, ಇಂದಾಯ್ತೆ ಅನೀತಿ ಗೂಡು. ಇಂದಿನ ಹಿಂದೂ ದೇಶದ ನವ ಯುವಕರೇ, ನವ ಯುವತಿಯರೇ. ಹಾಯ್ ಹಲೋ, ನೀವು ಕೇಳ್ತಿದ್ದೀರಾ ಆಕಾಶವಾಣಿ. ಪ್ರತಿದಿನದಂತೆ ಇವತ್ತು ಕೂಡ ನಿಮ್ ಜೊತೆ ಮಾತಾಡೋಕೆ ಅಂತ ನಾನ್ ಬಂದಾಯ್ತು. ಹೇಗ್ ನಡೀತಾ ಇದೆ ನಿಮ್ ದಿನ? ಫ್ರೆಂಡ್ಸ್, ಇವತ್ತು ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡಿರೋ ವಿಚಾರ ಯಾವ್ದು ಗೊತ್ತಾ? ನಾನ್ ನಿಮ್ ಜೊತೆ ಮಾತಾಡ್ತಿದ್ದೀನಿ ವಿವಿಧತೆಯಲ್ಲಿ ಏಕತೆ ಅನ್ನೋದ್ರ ಬಗ್ಗೆ. ಆತ್ಮೀಯರೇ, ವಿವಿಧತೆಯಲ್ಲಿ ಏಕತೆ ಎಂದರೇನು ಅಂತ ಪ್ರಶ್ನೆ. ಈ ಪ್ರಪಂಚ ವೈವಿಧ್ಯಮಯವಾಗಿ ಇರ್ತಕ್ಕಂತ ಒಂದು ಜಗತ್ತು. ಈ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಪಾತ್ರಧಾರಿಗಳು. ಈ ಪಾತ್ರದಲ್ಲಿ ಒಬ್ಬರ ಪಾತ್ರದಂತೆ ಇನ್ನೊಬ್ಬರ ಪಾತ್ರ ಇಲ್ಲ. ಈ ಜಗತ್ತಿನಲ್ಲಿ ಒಂದು ಧರ್ಮ ಇದ್ದಂತೆ ಮತ್ತೊಂದು ಧರ್ಮ ಇಲ್ಲ, ಒಂದು ಭಾಷೆ ಇದ್ದಂಗೆ ಇನ್ನೊಂದು ಭಾಷೆ ಇಲ್ಲ. ಹೀಗೆ ಈ ಜಗತ್ತು ವೈವಿಧ್ಯಮಯವಾಗಿ ಇರ್ತಕ್ಕಂತ ಒಂದು ಜಗತ್ತು.